ಯಾರೇ ಕೂಗಾಡಲಿ ಯಾರೇ ಹೋರಾಡಲಿ, ಆರ್ ಸಿ ಎಫ್ ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ್ಲ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು ಆರ್ ಸಿ ಎಫ್ ನ ಸುಫಲ 15 15 15, ಅದೇ ಗುಣಮಟ್ಟ. ಅತ್ಯಧಿಕ ಇಳುವರಿ ಆರ್ ಸಿ ಎಫ್ ನ ಸುಫಲ 15 15 15. ಈಗ ಭಾರತ್ ಎನ್ ಪಿ ಕೆ 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ ಶಿವಣ್ಣ, ಗೊಬ್ಬರ ಖರೀದಿಸುವಾಗ ಆರ್ ಸಿ ಎಫ್ ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸಿಕೊಳ್ಳೋದ ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಮರವಾಗಿಸಿ ಮಳೆ ಸರಿಸಿ ರಾಶಿ ರಾಶಿ ಬೆಳೆದು ಸಂಪತ್ತು ಹೊಂದಿ ಸಮೃದ್ಧವಾಗಿಸಿ. ಜುಲೈ 1-7 ಒಂದು ಕೋಟಿ ಸಸಿಗಳನ್ನು ನೆಡುವ ಮೂಲಕ ವನ ಮಹೋತ್ಸವ ಸಪ್ತಾಹವನ್ನು ಅರಣ್ಯ ಇಲಾಖೆ ಹಮ್ಮಿಕೊಂಡಿದೆ. ಬನ್ನಿ, ಇಲಾಖೆಯೊಂದಿಗೆ ಕೈಜೋಡಿಸಿ ಪಾಲ್ಗೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಲಾಖೆಯ ಸೋಷಿಯಲ್ ಮೀಡಿಯಾ ಫಾಲೋ ಮಾಡಿ. हमने फसल बीमा योजना को अधिक प्रभावी बनाया, उसके दायरे में ज्यादा किसानों को लाए. इन्निल्ला भया इन्निल्ला चिंते सिक्किदे नमगे होस मार्ग माडिसी नावु बेळवे मेय दूरागिसितेवु रहितर चिंतेय भविष्यवायितु निश्चिंत बेळेयु सुरक्षित निश्चिंत रैत बेळेवेमेयिंद एल्लरू तृप्त. ಇಂದೇ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಇಂದೇ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ್ ಒನ್ ಸೆಂಟರ್ ಅಥವಾ ಅಧಿಕೃತ ವಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ ಬೆಳೆಯು ಸುರಕ್ಷಿತ ನಿಶ್ಚಿಂತ ರೈತ ಬೆಳೆ ವಿಮೆಯಿಂದ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಆತ್ಮೀಯ ರೈತ ಮಿತ್ರರಿಗೆ ನಮಸ್ಕಾರ. ಕಿಸಾನ್ ವಾಣಿಯ ಇಂದಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಮೊದಲಿಗೆ ಮಣ್ಣು ಪರೀಕ್ಷೆಯ ಕುರಿತು ಡಾಕ್ಟರ್ ಮಲ್ಲಿಕಾರ್ಜುನ ಎಲ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಮಂಗಳೂರಿನ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿ ಡಾಕ್ಟರ್ ಮಲ್ಲಿಕಾರ್ಜುನ ಎಲ್ ಅವರು. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಈಗ ರೈತರಿಗೆ ಮಣ್ಣು ಅಂತ ಹೇಳಿದರೆ ಅದವರ ಜೀವನಾಡಿ, ಬಹಳ ಮುಖ್ಯವಾದದ್ದು. ನಾವು ಇತ್ತೀಚಿನ ದಿನಗಳಲ್ಲಿ ಮಣ್ಣನ್ನು ಪರೀಕ್ಷೆ ಮಾಡಬೇಕು, ಅದಕ್ಕೆ ಸರಿಯಾದಂತಹ ಏನು ಪರೀಕ್ಷೆ ಮಾಡಿ ಅದು ಪೋಷಕಾಂಶಗಳನ್ನು ನಿರ್ಧರಿಸಬೇಕು, ಇಂಥದ್ದನ್ನೆಲ್ಲ ಹೇಳ್ತಾ ಇರ್ತೇವೆ. ಮುಖ್ಯವಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಣ್ಣು ಪರೀಕ್ಷೆ ಮತ್ತು ಮಣ್ಣು ಪರೀಕ್ಷೆಯ ವಿಧಾನಗಳು ಮತ್ತು ಯಾಕೆ ಅದನ್ನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ನಮಗೆ ತಿಳಿಸ್ಕೊಡ್ಬೇಕು. ಸರಿ, ಈಗ ಈ ಮಣ್ಣಿನ ಪ್ರಾಮುಖ್ಯತೆ, ಮಣ್ಣು ಯಾಕೆ ಮುಖ್ಯ? ಮೊದಲಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಈ ಒಂದು ಮಣ್ಣು ಪರೀಕ್ಷೆಯ ಬಗ್ಗೆ ಅನೇಕ ತರಬೇತಿಗಳು, ಅನೇಕ ಕಾರ್ಯಕ್ರಮಗಳನ್ನು ತಾವೆಲ್ಲ ಕೇಳಿರ್ಬೋದು. ಈ ಒಂದು ಮಣ್ಣು ಪರೀಕ್ಷೆಯನ್ನು ನಾವು ಏನಕ್ಕೆ ಮಾಡಿಸ್ಬೇಕು? ಈಗ ಹೆಚ್ಚಿನ ರೈತರು ಈಗೆಲ್ಲ ಮಾಡಿಸ್ತಾ ಇರೋದು ಯಾವುದಾದ್ರೂ ಸಬ್ಸಿಡಿ ಸಿಗುತ್ತಾ ಅಂದರೆ ಅದಕ್ಕೋಸ್ಕರ ಮಣ್ಣು ಪರೀಕ್ಷೆ ಮಾಡಿಸ್ತಾರೆ ಹೊರತು ಅದರ ಪ್ರಾಮುಖ್ಯತೆಯನ್ನು ಯಾವತ್ತು ಅದನ್ನು ಅಷ್ಟೊಂದು ಗಂಭೀರವಾಗಿ ಅದನ್ನು ಪರಿಗಣಿಸ್ತಾ ಇಲ್ಲ ಮತ್ತು ಅದನ್ನು ಅಳವಡಿಸ್ಕೊಳ್ತಾ ಇಲ್ಲ. ಹೌದು, ಮಣ್ಣು ನೈಸರ್ಗಿಕವಾಗಿ ದೊರೆತಕ್ಕಂಥ ಒಂದು ಅತ್ಯಮೂಲ್ಯ ವಸ್ತು. ಅದು ಏನಂದರೆ ಆ ಮಣ್ಣಿನಲ್ಲಿ ಇರತಕ್ಕಂಥ ಎಲ್ಲ ಪೋಷಕಾಂಶಗಳು ಸಹ ನಮ್ಮ ದೇಹದಲ್ಲಿ ಇರೋದರಿಂದ ಆ ಮಣ್ಣಿನ ಆರೋಗ್ಯವನ್ನು ನಾವು ತುಂಬ ಕಾಳಜಿಯಿಂದ ನಾವು ನಿರ್ವಹಣೆ ಮಾಡಬೇಕಾಗುತ್ತೆ. ಆ ಮಣ್ಣಿನಲ್ಲಿ ಯಾವುದೇ ರೀತಿಯ ಪೋಷಕಾಂಶಗಳು ಕೊರತೆ ಕಂಡು ಬಂದಿದ್ದೇ ಆದಲ್ಲಿ ಅದು ಬೆಳೆಗಳಲ್ಲಿಯೂ ಸಹ ಆ ಒಂದು ಪೋಷಕಾಂಶದ ಕೊರತೆ ಆಗುತ್ತೆ. ಅಂಥ ಬೆಳೆಗಳನ್ನು ಆಹಾರವಾಗಿ ಸೇವನೆ ಮಾಡಿದಾಗ ನಮ್ಮ ದೇಹದಲ್ಲೂ ಸಹ ಅಂಥ ಕೊರತೆಗಳು ಕಂಡು ಬಂದು ಅದು ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗೆ ದಾರಿ ಮಾಡಿಕೊಡುತ್ತದೆ. ಆದ್ದರಿಂದ ಈ ಮಣ್ಣಿನ ಒಂದು ಆರೋಗ್ಯವನ್ನು ನಾವು ಕಾಪಾಡಬೇಕಾದ್ರೆ ಅದನ್ನು ಮಣ್ಣು ಪರೀಕ್ಷೆ ಮಾಡಿಸಲೇಬೇಕಾಗುತ್ತೆ. ಹೌದು, ಅದನ್ನು ಮಣ್ಣು ಪರೀಕ್ಷೆ ಯಾವ ರೀತಿ ಮಾಡಿಸ್ಬೇಕು, ಅದರ ಪ್ರಯೋಜನ ಏನು ಅನ್ನೋದನ್ನು ಹೇಳಬೇಕಾದ್ರೆ ಈ ಮಣ್ಣು ಪರೀಕ್ಷೆ ಮಾಡೋದ್ರಿಂದ ನಮ್ಮಲ್ಲಿ ಆ ಮಣ್ಣಿನ ಆಮ್ಲೀಯ ಅಥವಾ ಕ್ಷಾರ ಅಥವಾ ಸಮಸ್ಥಿತಿಯಲ್ಲಿದೆ ಎಂಬುದನ್ನು ತಿಳಿಯಬಹುದು. ಈ ಮಣ್ಣಿನಲ್ಲಿ ಪಿ ಎಚ್ ಅಂತೀವಿ, ರಸಸಾರ ಅಂತೀವಿ. ಹೌದು, ಆ ರಸಸಾರದಿಂದ ಮಣ್ಣಿನಿಂದ ಸಸ್ಯಗಳಿಗೆ ಪೋಷಕಾಂಶಗಳು ದೊರೆಯೋದು ಲಭ್ಯತೆ ಅದು ನಿರ್ಧಾರ ಮಾಡುತ್ತೆ. ಈ ಮಣ್ಣು ತುಂಬ ಹುಳಿಯಾಗಿದ್ದರೆ ಕೆಲವು ಪೋಷಕಾಂಶಗಳು ಸಿಗೋದಿಲ್ಲ, ತುಂಬ ಕ್ಷಾರವಾಗಿದ್ದರೆ ಇನ್ನೂ ಕೆಲವು ಪೋಷಕಾಂಶಗಳು ಸಿಗೋದಿಲ್ಲ. ಅದು ಸಮಸ್ಥಿತಿಯಲ್ಲಿ ಇರಬೇಕು, ಅದನ್ನು ನಾವು ಕಾಪಾಡಿಕೊಳ್ಬೇಕು. ಅದನ್ನು ತಿಳ್ಕೊಬೇಕಾದ್ರೆ ಮೊದಲಿಗೆ ನಾವು ಮಣ್ಣು ಪರೀಕ್ಷೆ ಮಾಡಿಸಲೇಬೇಕಾಗುತ್ತೆ. ಅದೇ ರೀತಿ ಈ ಒಂದು ಲವಣಾಂಶಗಳ ಪ್ರಮಾಣ ಸಸ್ಯಗಳಿಗೆ ಹಾನಿಕಾರಕವಾಗಿದೆ ಅಂದರೆ ತುಂಬ ಹೆಚ್ಚಿನ ಪ್ರಮಾಣದಲ್ಲಿದೆ ಕಡಿಮೆ ಪ್ರಮಾಣದಲ್ಲಿ ಎಂದು ನಾವು ತಿಳಿದು ಸೂಕ್ತ ಸುಧಾರಣಾ ಕ್ರಮಗಳನ್ನು ಅನುಸರಿಸಲು ಈ ಒಂದು ಮಣ್ಣು ಪರೀಕ್ಷೆ ಪ್ರಯೋಜನಕಾರಿಯಾಗುತ್ತೆ. ಅದೇ ರೀತಿ ಮಣ್ಣಿನಲ್ಲಿ ಸಸ್ಯಗಳಿಗೆ ಅವಶ್ಯಕವಾಗಿ ಬೇಕಾಗಿರುವ ಪೋಷಕಾಂಶಗಳು ಯಾವ ಪ್ರಮಾಣದಲ್ಲಿವೆ ಎಂಬುದನ್ನು ನಾವು ನಿರ್ಧಾರ ಮಾಡಲು ಈ ಮಣ್ಣು ಪರೀಕ್ಷೆ ತುಂಬ ಪ್ರಯೋಜನಕಾರಿ. ಅದೇ ರೀತಿ ಪೋಷಕಾಂಶಗಳನ್ನು ಕೊರತೆ ನಿರ್ದಿಷ್ಟವಾಗಿ ತಿಳಿದು ವೈಜ್ಞಾನಿಕವಾಗಿ ರಸಗೊಬ್ಬರಗಳನ್ನು ಯಾವ ರೀತಿ ನಾವು ಪೂರೈಕೆ ಮಾಡಬೇಕು, ಆ ಕೊರತೆಯನ್ನು ಹೋಗಲಾಡಿಸಬೇಕು ಅನ್ನೋದನ್ನು ತಿಳಿಲಿಕ್ಕೆ ಮಣ್ಣು ಪರೀಕ್ಷೆ ಪ್ರಯೋಜನಕಾರಿಯಾಗುತ್ತೆ. ಯಾವುದೇ ಬೆಳೆಗೆ ಸಮತೋಲನ ಗೊಬ್ಬರವನ್ನು ಕೊಡಲು ಸಹಾಯಕ ಹಾಗೂ ಅನುಕೂಲವಾಗುತ್ತೆ. ಸಮತೋಲನ ಅಂದರೆ ಅದು ಸರಿಯಾದ ಪ್ರಮಾಣದಲ್ಲಿ ಒಂದು ಪ್ರತಿಯೊಂದು ಬೆಳೆಗೆ ಇಂತಿಷ್ಟೇ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಒದಗಿಸಬೇಕು ಅನ್ನೋದು ಶಿಫಾರಸು ಮಾಡಲಾಗಿರುತ್ತೆ. ಈಗ ಮನುಷ್ಯರಿಗೂ ಸಹ ನಾವು ಇಷ್ಟಿಷ್ಟೇ ಪ್ರಮಾಣದಲ್ಲಿ ಆಹಾರವನ್ನು ಬೇರೆ ಬೇರೆ ರೀತಿಯ ಪೋಷಕಾಂಶಗಳನ್ನು ಕಾರ್ಬೋಹೈಡ್ರೇಟ್ಸು ವಿಟಮಿನ್ಸು ಇಂಥವುಗಳನ್ನು ಇಷ್ಟಿಷ್ಟು ಪ್ರಮಾಣದಲ್ಲಿ ಇರಲೇಬೇಕು. ಇಲ್ಲದೆ ಹೋದರೆ ನಮ್ಮ ಆರೋಗ್ಯದ ಮೇಲೆ ಸಹ ಪರಿಣಾಮ ಬೀರುತ್ತೆ. ಹೌದು, ಈ ಒಂದು ಸಮತೋಲನವನ್ನು ನಾವು ಕಾಪಾಡಿಕೊಳ್ಳದಿದ್ದರೆ ಸಸ್ಯಗಳ ಬೆಳವಣಿಗೆ ಏರಿಳಿತ ಆಗುತ್ತೆ ಮತ್ತು ಇಳುವರಿಯಲ್ಲಿ ನಾವು ಕುಂಠಿತವನ್ನು ಕಾಣಬಹುದು. ಈ ಸಮತೋಲನ ಅಂದರೆ ಯಾವ ರೀತಿ, ಈಗ ನಿಮಗೆ ಮನವರಿಕೆ ಆಗುವ ಅಥವಾ ಸುಲಭವಾಗಿ ತಿಳಿಯುವಂತೆ ಹೇಳಬೇಕಾದ್ರೆ ನಾವು ಮನೆಯಲ್ಲಿ ಅಡುಗೆಯನ್ನು ಮಾಡ್ತೀವಿ. ಅಡುಗೆಯಲ್ಲಿ ಎಲ್ಲ ರೀತಿಯ ಪದಾರ್ಥಗಳನ್ನು ಸರಿಯಾದ ಪ್ರಮಾಣದಲ್ಲಿ ಹಾಕಬೇಕು. ಉಪ್ಪು, ಖಾರ, ಹುಳಿ ಅದು ಸರಿಯಾದ ಪ್ರಮಾಣದಲ್ಲಿ ಇರಬೇಕು. ಅದು ಬೇಳೆಕಾಳಾದರೆ ಇಷ್ಟೇ ಪ್ರಮಾಣ, ನೀರಾದರೂ ಇಷ್ಟೇ ಪ್ರಮಾಣ. ಅದು ಒಂದಾದರೂ ಹೆಚ್ಚು ಕಡಿಮೆ ಆದರೆ ಅದು ರುಚಿಕರವಾದ ಆಹಾರ, ಅದು ಸಿದ್ಧಾಗೋದಿಲ್ಲ. ಅದನ್ನು ನಾವು ಸೇವನೆ ಮಾಡಿದ್ರೂ ಅದನ್ನು ಸೇವನೆ ಮಾಡಲಿಕ್ಕಾಗೋದಿಲ್ಲ, ಅದು ವ್ಯರ್ಥವಾಗಿ ಹೋಗುತ್ತೆ. ಅದೇ ರೀತಿ ಮಣ್ಣಿನಲ್ಲೂ ಸಹ ಆ ಪೋಷಕಾಂಶಗಳ ಪ್ರಮಾಣವನ್ನು ಸಮತೋಲನವಾಗಿ ನಾವು ನೋಡ್ಕೊಳ್ಬೇಕಾದ್ರೆ ಈ ಒಂದು ಮಣ್ಣು ಪರೀಕ್ಷೆ ತುಂಬ ಪ್ರಯೋಜನಕಾರಿಯಾಗುತ್ತೆ. ಮಣ್ಣಿನಲ್ಲಿ ಭೌತಿಕ ಗುಣಗಳಾದ ನೀರು ಹಿಡಿದಿಟ್ಟುಕೊಳ್ಳುವಿಕೆ, ಮಣ್ಣಿನ ಸ್ವರೂಪ, ರಚನೆ, ಸಾಂದ್ರತೆ ತಿಳಿದು ಮಣ್ಣಿನ ಫಲವತ್ತತೆಯನ್ನು ಉತ್ತಮಪಡಿಸಲು ಈ ಒಂದು ಮಣ್ಣು ಪರೀಕ್ಷೆ ತುಂಬ ಪ್ರಯೋಜನಕಾರಿ. ರೈತರು ಬೆಳೆಗೆ ಬೇಕಾಗಿರುವ ಪೋಷಕಾಂಶಗಳನ್ನು ಪ್ರಮಾಣವನ್ನು ಮೊದಲೇ ತಿಳಿದು ರಸಗೊಬ್ಬರಗಳ ಶೇಖರಣೆ ಮಾಡಲಿಕ್ಕೆ ಸಹ ಈ ಒಂದು ಮಣ್ಣು ಪರೀಕ್ಷೆ ತುಂಬ ಪ್ರಯೋಜನಕಾರಿಯಾಗುತ್ತೆ. ಸರಿ, ಈಗ ಈ ಮಣ್ಣಿನ ಪರೀಕ್ಷೆಯ ಪ್ರಯೋಜನ ಮತ್ತು ಮಣ್ಣಿನ ಪ್ರಾಮುಖ್ಯತೆಯ ಬಗ್ಗೆ ತಾವು ಹೇಳಿದ್ರಿ. ಈಗ ಪರೀಕ್ಷೆ ಮಾಡಬೇಕಾದ್ರೆ ಯಾವ ರೀತಿಯಲ್ಲಿ ನಾವು ಈ ಪರೀಕ್ಷೆ ಮಾಡುವುದು? ಹೌದು, ಮಣ್ಣು ಪರೀಕ್ಷೆ ಮಾಡಲು ಮೊದಲು ನಾವು ಕೆಲವು ಸಲಕರಣೆಗಳನ್ನು ಬೇಕಾಗುತ್ತೆ. ಮಣ್ಣು ಮಾದರಿ ತಗೊಳ್ಬೇಕಾದ್ರೆ ಯಾವ ರೀತಿ ಸಲಕರಣೆ, ಮೊದಲನೇದಾಗಿ ಜಮೀನಿನ ನಕ್ಷೆ ತೆಗೆಯಲು ಒಂದು ಕಾಗದ, ಕಚ್ಚಾ ಒಂದು ನಕ್ಷೆ ತೆಗೆಯಲು ಒಂದು ಕಾಗದ ಬೇಕಾಗುತ್ತೆ. ಅದರ ಜೊತೆಗೆ ಒಂದು ಕೃಷಿಯಲ್ಲಿ ಉಪಯೋಗಿಸ್ತಕ್ಕಂಥ ಸಲಿಕೆ, ಹಾರೆ, ಗುದ್ದಲಿ, ಇಂಥ ಒಂದು ಮಾದರಿ ಚೀಲಗಳು, ಕೈಬುಟ್ಟಿ, ಅದು ಪ್ಲಾಸ್ಟಿಕ್ ಅಥವಾ ಸರಿಯಾಗಿ ಸ್ವಚ್ಛವಾಗಿರ್ತಕ್ಕಂಥ ಪ್ಲಾಸ್ಟಿಕ್ ಬಕೆಟ್ ಅಥವಾ ಬುಟ್ಟಿಯನ್ನು ನಾವು ಬೇಕಾಗುತ್ತೆ. ಮಣ್ಣು ಹರಡಲು ಅದು ಪೇಪರ್ ಒಂದು ಬೇಕಾಗುತ್ತೆ. ಪೆನ್ಸಿಲ್, ಮಾಹಿತಿ ಪತ್ರ ಬರೆದು ಹಾಕಲು ಒಂದು ಪೆನ್ಸಿಲ್ ಅಥವಾ ಪೆನ್ನು. ರೈತರ ಹೆಸರು, ವಿಳಾಸ, ಸರ್ವೆ ನಂಬರ್, ಹಿಂದೆ ತೆಗೆದ ಬೆಳೆ, ಮುಂದೆ ಯಾವುದು ನಾವು ಬೆಳೆಯನ್ನು ಬೆಳಿಬೇಕಂತ ಮಾಡಿದ್ದೀವಿ ಅಂತ ಎಲ್ಲ ಒಂದು ವಿವರವನ್ನು ಬರೀಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು. ಮಣ್ಣು ಮಾದರಿ ಯಾವಾಗ ತೆಗೀಬೇಕು, ಅದನ್ನು ಸರಿಯಾದ ತೆಗೆಯುವ ಸಮಯ ಯಾವುದು ಅಂತ ಹೇಳೋದಾದರೆ, ಮಣ್ಣು ಮಾದರಿ ತೆಗೆಯೋದಕ್ಕೆ ಸೂಕ್ತವಾದ ಕಾಲ ಎಂದರೆ ಯಾವುದೇ ಹಿಂಗಾರು ಪೈರು ಕಟಾವಾದ ನಂತರ ಮಾಗಿ ಉಳುಮೆ ಮಾಡೋದಕ್ಕಿಂತ ಮುಂಚೆ ತೆಗೀಬೇಕು. ಇದು ಬೇರೆ ಪ್ರದೇಶಗಳಿಗೆ ಅನ್ವಯವಾಗುವಂಥದ್ದು. ಹೌದಾ, ನಮ್ಮ ದಕ್ಷಿಣ ಕನ್ನಡಕ್ಕೆ ನಾವು ಹೇಳಬೇಕಾದ್ರೆ ಅದು ಹಿಂಗಾರಿನಲ್ಲಿ ನಮಗೆ ತುಂಬ ಟೈಮಲ್ಲಿ ಮಳೆ ಇರುತ್ತೆ, ಆ ಟೈಮಲ್ಲಿ ನಾವು ತೆಗಿಲಿಕ್ಕೆ ಆಗೋದಿಲ್ಲ. ನಾವು ಯಾವುದೇ ಒಂದು ಭತ್ತ ಅಥವಾ ಅಡಿಕೆ, ತೆಂಗು ಕಟಾವಾದ ನಂತರ ಆ ಸಮಯದಲ್ಲಿ ನಾವು ಮಣ್ಣು ಮಾದರಿಯನ್ನು ತೆಗೆಯಬಹುದು. ಮಣ್ಣು ಮಾದರಿ ಎಷ್ಟು ತೆಗೆಯಬಹುದು, ಯಾವ ರೀತಿ ತೆಗೆಯಬಹುದು ಅಂತ ಹೇಳೋದಾದರೆ, ಆ ಮಣ್ಣು ತೋಟದ ಎಲ್ಲ ಭಾಗದ ಪ್ರತಿನಿಧಿಸುವಂತಿರಬೇಕು. ಅಂದರೆ ನಾವು ತೆಗೆದಂಥ ಮಣ್ಣು ನಮ್ಮ ತೋಟದ ಎಲ್ಲ ಭಾಗವನ್ನು ರೀಪ್ರೆಸೆಂಟ್ ಮಾಡಲಿಕ್ಕೆ ಪ್ರತಿನಿಧಿಸುವಂತೆ ಇರಬೇಕು. ಆದ್ದರಿಂದ ನಾವು ಆ ಜಮೀನಿನ ಎಲ್ಲ ಭಾಗದಲ್ಲಿ ಮಣ್ಣಿನ ಮಾದರಿಯನ್ನು ತೆಗೆದು ಅದನ್ನು ಒಂದು ಮಣ್ಣು ಪರೀಕ್ಷಾ ಕೇಂದ್ರಗಳಿಗೆ ಕೊಡಬೇಕಾಗುತ್ತೆ. ಜಮೀನಿನ ಭೌತಿಕ ಗುಣಧರ್ಮದಲ್ಲಿ ಬದಲಾವಣೆ ಇದ್ದಲ್ಲಿ ಸಣ್ಣ ಸಣ್ಣ ಸ್ಥಳಗಳಲ್ಲಿ ಬೇರೆ ಬೇರೆಯಾಗಿ ಮಣ್ಣಿನ ಮಾದರಿಯನ್ನು ತೆಗಿಬೇಕು. ಈಗ ನಾವು ನೋಡಲಿಕ್ಕೆ ಒಂದೇ ತೆರನಾಗಿತ್ತಂದರೆ ಮಣ್ಣು, ಅದನ್ನು ನಾವು ಒಂದು ಮಾದರಿಯಾಗಿ ನಿರ್ಧಾರ ಮಾಡಬಹುದು. ಮಣ್ಣನ್ನು ನೋಡಲಿಕ್ಕೆ ಒಂದು ಬಣ್ಣ ಇಲ್ಲಿ ಒಂದು ಬಣ್ಣ ಇದೆ, ಬೇರೆ ಬಣ್ಣ ಇದೆ, ಅದು ಸಮತಟ್ಟಾಗಿಲ್ಲ, ಎತ್ತರ ಪ್ರದೇಶ ಇದೆ, ತಗ್ಗು ಪ್ರದೇಶ ಇದೆ, ಅದನ್ನು ನಾವು ಬೇರೆ ಬೇರೆ ಭಾಗಗಳಾಗಿ ವಿಂಗಡಣೆ ಮಾಡಬೇಕು. ಆ ಒಂದು ಬೇರೆಯಾಗಿ ಕಾಣತಕ್ಕಂಥ ಎತ್ತರ ಪ್ರದೇಶದಲ್ಲಿರ್ತಕ್ಕಂಥ ಮಣ್ಣಿನ ಮಾದರಿಯನ್ನು ಒಂದು ಮಾದರಿಯಾಗಿ ತಗೊಳ್ಬೇಕು. ಕೆಳಭಾಗದಲ್ಲಿರ್ತಕ್ಕಂಥ ಜಮೀನಿನ ಮಣ್ಣನ್ನು ಒಂದು ಇನ್ನೊಂದು ಮಾದರಿಯಾಗಿ ತೆಗೆದುಕೊಂಡು ಅದಕ್ಕೆ ಬೇರೆ ಬೇರೆಯಾಗಿ ಮಣ್ಣು ಪರೀಕ್ಷೆ ಮಾಡಿಸಿ ಬೇರೆ ಬೇರೆ ರೀತಿಯಲ್ಲಿ ಶಿಫಾರಸಿನ ಪ್ರಕಾರ ನಾವು ರಸಗೊಬ್ಬರಗಳನ್ನು ಹಾಕಬೇಕಾಗುತ್ತೆ. ನಾವು ಪ್ರತಿ 3 ವರ್ಷಕ್ಕೊಮ್ಮೆ ಮಣ್ಣು ಪರೀಕ್ಷೆ ಮಾಡಿಸಬೇಕು ಅಂತ ತಿಳಿಸ್ತೀವಿ ಬೇರೆ ಎಲ್ಲ ಪ್ರದೇಶಗಳಿಗೆ ಸಾಮಾನ್ಯವಾಗಿ. ಆದರೆ ಕರಾವಳಿ ಪ್ರದೇಶದಲ್ಲಿ ಹೆಚ್ಚು ಮಳೆ ಬೀಳೋದ್ರಿಂದ ಪ್ರತಿ ವರ್ಷ ಮಣ್ಣು ಪರೀಕ್ಷೆ ಮಾಡುವುದು ಉತ್ತಮ. ಅದು ಸರಿ. ಈಗ ಈ ಮಣ್ಣು ಪರೀಕ್ಷೆಯ ಬಗ್ಗೆ ನೀವು ಹೇಳಿದ್ರಿ, ಈಗ ಮಾದರಿಯನ್ನು ಯಾವ ಥರ ತಗೊಳ್ಳುವಂಥದ್ದು? ಈ ಮಣ್ಣು ಮಾದರಿ ತೆಗೆದುಕೊಳ್ಳೋದು ತುಂಬ ಮುಖ್ಯ. ನಾವು ಪರೀಕ್ಷೆ ಮಾಡಿಸೋದಕ್ಕಿಂತ ಮುಂಚೆ ಮಣ್ಣಲ್ಲಿ ನಾವು ಮಣ್ಣು ಮಾದರಿ ತೆಗೆಯುವಾಗ ಯಾವುದೇ ಒಂದು ತಪ್ಪನ್ನು ಮಾಡಿದರೆ ಅದು ಮಣ್ಣು ಪರೀಕ್ಷೆಯ ಒಂದು ಫಲಿತಾಂಶದಲ್ಲಿ ಅದು ತಪ್ಪು ತುಂಬ ದೊಡ್ಡದಾಗಿ ಪರಿಣಮಿಸುತ್ತದೆ. ಆದ್ದರಿಂದ ನಾವು ತುಂಬ ಕಾಳಜಿಯಿಂದ ವೈಜ್ಞಾನಿಕ ಪದ್ಧತಿಯಲ್ಲಿ ಮಣ್ಣು ಮಾದರಿಯನ್ನು ತಗೊಳ್ಬೇಕಾಗುತ್ತೆ. ಮಣ್ಣು ಮಾದರಿ ತೆಗೆಯೋದಕ್ಕೆ ಏನು ಮಾಡಬೇಕು? ತೆಗೆಯೋದಕ್ಕಿಂತ ಮುಂಚೆ ಜಮೀನಿನ ನಕ್ಷೆಯನ್ನು ತಯಾರಿಸಬೇಕು. ನಾವು ಕಚ್ಚಾ ಒಂದು ಪೇಪರಲ್ಲಿ ಜಮೀನಿನ ನಕ್ಷೆಯನ್ನು ತೆಗೆದು ಜಮೀನಿನ ಅಳತೆ ಮೇರೆಗೆ, ನಾವು ಅಳತೆ ತುಂಬ ದೊಡ್ಡದಾಗಿತ್ತು ಅಂದರೆ ಅಲ್ಲಿ ನಾವು ಉಪಮಾದರಿ ಅಂತೀವಿ, ಮಣ್ಣಿನ ಉಪಮಾದರಿ, ಅವುಗಳ ಸಂಖ್ಯೆ ಹೆಚ್ಚಿಗೆ ಮಾಡಬೇಕಾಗುತ್ತೆ. ಜಮೀನಿನ ಒಂದು ವಿಸ್ತೀರ್ಣ ತುಂಬ ಕಡಿಮೆ ಆಗಿದ್ದರೆ ನಾವು ಮಾದರಿಗಳ ಸಂಖ್ಯೆಯನ್ನು, ಉಪಮಾದರಿಗಳ ಸಂಖ್ಯೆಯನ್ನು ಕಡಿಮೆ ಮಾಡ್ಬೋದು. ಒಂದು 5-10 ಅಂಕುಡೊಂಕಾದ ಗುರುತುಗಳನ್ನು ನಾವು ಮಾಡಿಕೊಳ್ಬೇಕಾಗುತ್ತೆ ಈ ಒಂದು ಕಚ್ಚಾ ಇದರಲ್ಲಿ. ಅದರ ಪ್ರಕಾರ ನಾವು ಜಮೀನಲ್ಲೂ ಸಹ ಆ ಒಂದು ಏನು ಗುರುತು ಹಾಕಿರ್ತೀವಿ ಆ ಗುರುತಿನಲ್ಲಿ ಮಣ್ಣಿನ ಮಾದರಿಯನ್ನು ತಗೊಳ್ಬೇಕಾಗುತ್ತೆ. ಮಣ್ಣಿನ ಮೇಲ್ಪದರದಲ್ಲಿರುವ ಎಲೆಗಳು ಕಲ್ಲುಗಳು ತೆಗೆದು ಆ ನಂತರ ಸಲಿಕೆಯಿಂದ ಅಥವಾ ಗುದ್ದಲಿಯಿಂದ ನಾವು ವಿ ಆಕಾರದ ಒಂದು ವಾರ್ಷಿಕ ಬೆಳೆಗಳಿಗಾದರೆ 15-20 ಸೆಂಟಿಮೀಟರ್, ಅದು ಬಹುವಾರ್ಷಿಕ ಅಥವಾ ತೋಟಗಾರಿಕಾ ಬೆಳೆಗಳಾದರೆ ಒಂದು 30-45 ಸೆಂಟಿಮೀಟರ್ ಆಳದವರೆಗೆ ನಾವು ಮಣ್ಣಿನ ಮಾದರಿಯನ್ನು ಸಂಗ್ರಹಿಸಬೇಕು. ಈ ರೀತಿ ಸಂಗ್ರಹಿಸಿದ 15-20 ಮಾದರಿ ಮಣ್ಣನ್ನು ಅಂದರೆ ಉಪಮಾದರಿ ಮಣ್ಣನ್ನು ನಾವು ಒಂದು ಪ್ಲಾಸ್ಟಿಕ್ ಬುಟ್ಟಿ ಅಥವಾ ಪ್ಲಾಸ್ಟಿಕ್ ಬಕೆಟ್ನಲ್ಲಿ ಸಂಗ್ರಹಿಸ್ತಾ ಹೋಗಬೇಕು. ನಂತರ ಇದನ್ನು ಸರಿಯಾಗಿ ಮಿಶ್ರಣ ಮಾಡಿ ಕಸ ಕಡ್ಡಿ ಹುಲ್ಲು ಸಣ್ಣ ಕಲ್ಲುಗಳು ಇದನ್ನು ಆರಿಸಿ ಬೇರ್ಪಡಿಸಬೇಕು. ಮಣ್ಣನ್ನು ಸಮಾನವಾಗಿ 4 ಭಾಗವಾಗಿ ವಿಂಗಡಣೆ ಮಾಡಬೇಕು. ವಿರುದ್ಧ ದಿಕ್ಕಿನ ಒಂದು ಭಾಗದ ಮಣ್ಣನ್ನು ನಾವು ತೆಗೆದುಹಾಕಿ ಉಳಿದ ಮಣ್ಣನ್ನು ಮತ್ತೆ ಸೇರಿಸಿ ಇದನ್ನು ನಾವು ಮುಂದುವರಿಸುತ್ತಾ ಹೋಗಬೇಕು. ಮತ್ತೆ 4 ಭಾಗ ಮಾಡಿ ಅದು ಎಲ್ಲಿಯವರೆಗೆ ಅಂದರೆ ನಮಗೆ ಸುಮಾರು 1 ಕೆಜಿಯಷ್ಟು ಮಣ್ಣು ಸಿಗುವವರೆಗೆ. ಹೌದು, ಈ ಒಂದು ಚತುರ್ಥಾಂಶ ಪದ್ಧತಿಯನ್ನು ನಾವು ಅಳವಡಿಸಬೇಕಾಗುತ್ತೆ. ಇದು ಏನಕ್ಕೋಸ್ಕರ ನಾವು ಇದನ್ನು ಮಾಡಬೇಕಂದ್ರೆ ಆ ಒಂದು ಎಲ್ಲ ಭಾಗದ ಜಮೀನಿನ ಎಲ್ಲ ಭಾಗದ ಮಣ್ಣು ಅದನ್ನು ನಮ್ಮ ಮಣ್ಣಿನ ಮಾದರಿಯಲ್ಲಿ ಇರಬೇಕು. ಇಲ್ಲದೆ ಹೋದರೆ ಒಂದು ಭಾಗದಲ್ಲಿ ಪೋಷಕಾಂಶಗಳು ಹೆಚ್ಚಿಗೆ ಇರ್ಬೋದು, ಇನ್ನೊಂದು ಭಾಗದಲ್ಲಿ ಕಡಿಮೆ ಇರ್ಬೋದು. ನಾವು ಒಂದೇ ಭಾಗದಲ್ಲಿ ತೆಗೆದುಕೊಂಡು ಹೋದಾಗ ಅದು ನಮ್ಮ ಜಮೀನಿನ ಒಂದು ಪೋಷಕಾಂಶಗಳ ಫಲಿತಾಂಶವನ್ನು ಸರಿಯಾದ ರೀತಿಯಲ್ಲಿ ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಈ ಒಂದು ಪದ್ಧತಿಯನ್ನು ನಾವು ಅಳವಡಿಸಬೇಕು. ಸಂಗ್ರಹಿಸಿದ ಮಣ್ಣನ್ನು ಬಟ್ಟೆಯ ಅಥವಾ ಪ್ಲಾಸ್ಟಿಕ್ ಚೀಲದಲ್ಲಿ ತುಂಬಿ ಮಾಹಿತಿ ಪತ್ರದೊಂದಿಗೆ ಪ್ರಯೋಗಾಲಯಕ್ಕೆ ಕಳಿಸಬೇಕು. ಮಾಹಿತಿ ಪತ್ರದಲ್ಲಿ ಏನಿರ್ಬೋದು? ಅಲ್ಲಿ ರೈತರ ವಿಳಾಸ, ಸರ್ವೆ ನಂಬರ್, ಹಿಂದೆ ತೆಗೆದ ಬೆಳೆ, ಮುಂದೆ ಯಾವುದು ಬೆಳಿಬೇಕಂತಿದ್ದೀವಿ, ಆಮೇಲೆ ಈ ಒಂದು ಆಧಾರ್ ನಂಬರ್, ಎಲ್ಲ ಒಂದು ರೈತರ ಒಂದು ಡೀಟೇಲ್ಸನ್ನು ಆ ಒಂದು ಪತ್ರದಲ್ಲಿ ಹಾಕಿ ಮಣ್ಣಿನ ಮಾದರಿಯೊಂದಿಗೆ ಪ್ರಯೋಗಾಲಯಕ್ಕೆ ಕೊಡಬೇಕಾಗುತ್ತೆ. ಸರ್, ಈಗ ಮಣ್ಣಿನ ಮಾದರಿಯನ್ನು ಸಂಗ್ರಹಣೆ ಮಾಡಬೇಕಾದ್ರೆ ಈ ರೈತರು ಏನಾದರೂ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ, ಹೇಗೆ? ಹೌದು, ಇದು ಈ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಅವರು ತುಂಬ ಗಮನದಲ್ಲಿಟ್ಟುಕೊಂಡು ಅನುಸರಿಸಬೇಕಾಗುತ್ತೆ ಮಣ್ಣಿನ ಮಾದರಿ ತೆಗೆಯುವಾಗ. ಅವು ಯಾವ್ಯಾವ ಅಂದರೆ, ಮಣ್ಣು ಮಾದರಿಯನ್ನು ಬದುವಿನ ಹತ್ತಿರ ತೆಗಿಬಾರ್ದು. ಬದುವಿನ ಹತ್ತಿರ ಯಾಕೆ ತೆಗಿಬಾರ್ದು ಅಂದರೆ ಬದುವಿನಲ್ಲಿ ಪೋಷಕಾಂಶಗಳ ಪ್ರಮಾಣ ಹೆಚ್ಚಾಗಿರುತ್ತೆ, ಆದ್ದರಿಂದ ನಾವು ಬದುವಿನ ಹತ್ತಿರ ತೆಗಿಬಾರ್ದು. ರಸ್ತೆಯ ಪಕ್ಕದಲ್ಲಿ, ತೋಟದಲ್ಲಿ ಕಾಲ್ದಾರಿ ಇರುತ್ತೆ, ಅಂಥ ಒಂದು ರಸ್ತೆ ಇರುತ್ತೆ, ಅಲ್ಲಿ ಪಕ್ಕದಲ್ಲಿ ನಾವು ಮಣ್ಣಿನ ಮಾದರಿಯನ್ನು ತೆಗಿಬಾರ್ದು. ಈಗ ನಿಮ್ಮ ತೋಟದಲ್ಲಿ ಕೊಟ್ಟಿಗೆ ಗೊಬ್ಬರದ ಕೊಟ್ಟಿಗೆ ಅಥವಾ ಹಟ್ಟಿ ಗೊಬ್ಬರವನ್ನು ನಾವು ಶೇಖರಣೆ ಮಾಡ್ತಾ ಇದ್ದೀವಿ ಅಂದರೆ ಅದರ ಸಮೀಪದಲ್ಲಿ ನಾವು ಮಣ್ಣಿನ ಮಾದರಿಯನ್ನು ತೆಗಿಬಾರ್ದು. ಯಾಕೆಂದರೆ ಆ ಗೊಬ್ಬರದಲ್ಲಿ ಇರ್ತಕ್ಕಂಥ ಎಲ್ಲ ಪೋಷಕಾಂಶಗಳು ಸುತ್ತಮುತ್ತ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತವೆ. ನಾವು ಅಂಥ ಮಣ್ಣನ್ನು ತೆಗೆದು ಇದು ಮಾಡಿದ್ರೆ ನಮ್ಮ ಜಮೀನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿದೆ, ನಾವು ಪರೀಕ್ಷೆ ಮಾಡಿದಾಗ ತುಂಬ ಹೆಚ್ಚಿನ ಪ್ರಮಾಣದ ಪೋಷಕಾಂಶಗಳಿದೆ, ಅದಕ್ಕೆ ನಾವು ಒದಗಿಸಬೇಕಾದ ರಸಗೊಬ್ಬರ ಅಥವಾ ಸಾವಯವ ಗೊಬ್ಬರಗಳ ಪ್ರಮಾಣವನ್ನು ಕಡಿಮೆ ಮಾಡಿಬಿಡ್ತೀವಿ. ಅದಕ್ಕೋಸ್ಕರ ಅಲ್ಲಿ ಸಮೀಪದಲ್ಲಿ ನಾವು ತೆಗಿಬಾರ್ದು. ನಂತರ ವಿದ್ಯುತ್ ಕಂಬದಲ್ಲಿ, ವಿದ್ಯುತ್ ಕಂಬದ ಹತ್ತಿರ ನಾವು ತೆಗಿಬಾರ್ದು. ಮರದ ನೆರಳು ಇರೋ ಜಾಗದಲ್ಲಿ ತೆಗಿಬಾರ್ದು. ನೀರು ನಿಲ್ಲುವ ಒಂದು ಸ್ಥಳ ಏನಿರುತ್ತೆ ಅಂತಲ್ಲಿ ನಾವು ಮಣ್ಣಿನ ಮಾದರಿಯನ್ನು ತೆಗಿಬಾರ್ದು. ಇನ್ನೊಂದೇನೆಂದರೆ, ಗೊಬ್ಬರ ಬಳಸಿದ ಮಣ್ಣಿನಲ್ಲಿ ನಾವು ನಂತರ ಗೊಬ್ಬರ ಹಾಕಿದ ನಂತರ ಇಮಿಡಿಯೇಟ್ ಆಗಿ ನಾವು ಮಣ್ಣಿನ ಮಾದರಿಯನ್ನು ತೆಗಿಬಾರ್ದು. ಅದಕ್ಕೆ 3 ತಿಂಗಳ ಕಾಲಾವಕಾಶ ಇರುತ್ತೆ. 3 ತಿಂಗಳ ಈಗ ನಾವು ಯಾವುದೇ ಒಂದು ರಸಗೊಬ್ಬರ ಅಥವಾ ಸಾವಯವ ಗೊಬ್ಬರಗಳನ್ನು ಹಾಕಿದ್ದೇ ಆದಲ್ಲಿ 3 ತಿಂಗಳ ನಂತರ ಮಣ್ಣಿನ ಮಾದರಿಯನ್ನು ಸಂಗ್ರಹಣೆ ಮಾಡಬೇಕಾಗುತ್ತೆ. ಸಂಗ್ರಹಿಸಿದ ಮಣ್ಣಿನಲ್ಲಿ ತೇವಾಂಶ ಜಾಸ್ತಿ ಇದ್ದರೆ ಅದನ್ನು ನಾವು ನೆರಳಿನಲ್ಲಿ ಒಣಗಿಸಬೇಕು. ಅದು ಬಿಸಿಲಿಗೆ ಒಣಗಿಸಿದರೆ ಆ ಮಣ್ಣಿನಲ್ಲಿರ್ತಕ್ಕಂಥ ಸಾರಜನಕ ಅದು ಆವಿಯಾಗಿ ವಾತಾವರಣಕ್ಕೆ ಸೇರುವಂಥ ಸಂಭವ ಜಾಸ್ತಿ ಇರುತ್ತೆ. ಆದ್ದರಿಂದ ಅದನ್ನು ನಾವು ನೆರಳಿನಲ್ಲೇ ಒಣಗಿಸಿ ಮತ್ತೆ ಆ ಚೀಲದಲ್ಲಿ ಹಾಕಿ ಅಥವಾ ಬಟ್ಟೆ ಚೀಲದಲ್ಲಿ ಹಾಕಿ ಪ್ರಯೋಗಾಲಯಕ್ಕೆ ಕಳಿಸಬೇಕಾಗುತ್ತೆ. ಮಣ್ಣು ಮಾದರಿ ಸಂಗ್ರಹಣೆಗೆ ಬಳಸುವ ಪರಿಕರಗಳು, ಶೇಖರಣೆ ಬಳಸುವ ಚೀಲಗಳು ಶುಚಿಯಾಗಿರಬೇಕು. ಯಾವುದೇ ಒಂದು ಗೊಬ್ಬರದ್ದು ಅಥವಾ ಯಾವುದೇ ಒಂದು ಕೆಮಿಕಲದ್ದು ಇರತಕ್ಕಂಥ ಒಂದು ನಾವು ವಸ್ತುಗಳನ್ನು ಉಪಯೋಗ ಮಾಡಿದರೆ ಅಲ್ಲಿ ಇರತಕ್ಕಂಥ ಒಂದು ಏನು ರಾಸಾಯನಿಕ ಇರುತ್ತೆ ಅದು ಮಣ್ಣಿನಲ್ಲಿ ಸೇರಿ ಮತ್ತು ಮಣ್ಣಿನ ಫಲಿತಾಂಶ ಸರಿಯಾದ ರೀತಿಯಲ್ಲಿ ಬರಲಿಕ್ಕೆ ಅನುಕೂಲ ಆಗೋದಿಲ್ಲ. ಸರಿಗೆ ಈ ಮಣ್ಣನ್ನು ತೆಗೆದು ನಾವು ಪರೀಕ್ಷೆಗೆ ಕಳಿಸ್ತೇವೆ ಪ್ರಯೋಗಾಲಯಕ್ಕೆ. ಈ ಪ್ರಯೋಗಾಲಯಕ್ಕೆ ಕಳಿಸಿದ ಮೇಲೆ ಬಂದಂತಹ ವರದಿ ಯಾವ ಥರ ಇರ್ತದೆ? ಈ ಮಣ್ಣು ಪರೀಕ್ಷೆ ವರದಿಯನ್ನು ನೀವು ನೋಡಿರ್ಬೋದು. ನಿಮ್ಮ ಈಗಾಗಲೇ ನಿಮ್ಮಲ್ಲಿ ಗ್ರಾಮ ಮಟ್ಟದಲ್ಲಿ ಕೃಷಿ ಇಲಾಖೆಯಿಂದ ಮಣ್ಣು ಮಾದರಿಯನ್ನು ತೆಗೆದು ನಿಮಗೆ ಮಣ್ಣು ಆರೋಗ್ಯ ಚೀಟಿ ಅಂತಂದು ನಿಮಗೆಲ್ಲ ಕೊಟ್ಟಿರ್ಬೋದು. ಅದರಲ್ಲೆಲ್ಲ ನೀವು ನೋಡಿರ್ಬೋದು ರಸಸಾರ, ಮಣ್ಣಿನ ರಸಸಾರ, ಲವಣಾಂಶ, ಸಾವಯವ ಇಂಗಾಲ, ದೊರೆಯುವ ಸಾರಜನಕ, ದೊರೆಯುವ ರಂಜಕ, ದೊರೆಯುವ ಪೊಟ್ಯಾಶ್ ಅಂತ ಈ ರೀತಿ ಕೋಷ್ಟಕವನ್ನು ನೀವು ನೋಡ್ಬೋದು. ಅದರಲ್ಲಿ ತಮಗೆ ಈ ಒಂದು ರಸಸಾರವನ್ನು ಪ್ರಮಾಣವನ್ನು ಎಷ್ಟಿದೆ ಅನ್ನೋದನ್ನು ನಿಮಗೆ ನಮೂದಿಸಿ ಆ ಚೀಟಿಯನ್ನು ಕೊಟ್ಟಿರ್ತಾರೆ. ಆ ಚೀಟಿಯಲ್ಲಿ ನಾವು ಯಾವ ರೀತಿ ನೋಡಬೇಕು ಅಂತಂದರೆ ಈ ಮಣ್ಣಿನ ರಸಸಾರ ಸಮತಟ್ಟಾಗಿದೆ, ಸಮಸ್ತವಾಗಿದೆ ಅಂದರೆ ನ್ಯೂಟ್ರಲ್ ಆಗಿದೆ ಅಂತ ಹೇಳಬೇಕಾದ್ರೆ ಅದು 6.5-8.5 ಪ್ರಮಾಣದಲ್ಲಿ ಇರಬೇಕು. 6.5 ಕಡಿಮೆ ಇದ್ದರೆ ಅಂಥ ಮಣ್ಣನ್ನು ನಾವು ಹುಳಿ ಮಣ್ಣು ಅಂತ ಕರಿತೀವಿ. 8.5 ಹೆಚ್ಚಾಗಿದ್ದರೆ ಅದನ್ನು ನಾವು ಕ್ಷಾರ ಮಣ್ಣು ಅಂತ ಕರಿತೀವಿ. ಈ ನಮ್ಮ ದಕ್ಷಿಣ ಕನ್ನಡದಲ್ಲಿ ಹೆಚ್ಚಾಗಿರ್ತಕ್ಕಂಥ ಮಣ್ಣು ಹುಳಿ ಮಣ್ಣು. ನಾವು ಸಮುದ್ರ ದಂಡೆಯಲ್ಲಿ ನೋಡಿದಾಗ ಸಮುದ್ರದ ನೀರು ಆ ಮಣ್ಣಲ್ಲಿ ಬಂದು ಶೇಖರಣೆ ಆಗಿ ನಂತರ ಅದು ಆವಿಯಾಗಿ ಹೋದಾಗ ಅಂಥ ಮಣ್ಣಿನಲ್ಲಿ ನಾವು ನೋಡಿದರೆ ಅಲ್ಲಿ ಮಣ್ಣಿನ ರಸಸಾರ ಕ್ಷಾರವಾಗಿರುತ್ತೆ, 8.5 ಹೆಚ್ಚಾಗಿರುತ್ತೆ. ಕಾರಣ ಏನಂದರೆ ಒಂದು ಸಮುದ್ರದ ನೀರಿನಲ್ಲಿರ್ತಕ್ಕಂಥ ಲವಣಾಂಶಗಳು ಆ ಮಣ್ಣಿನಲ್ಲಿ ಹೆಚ್ಚಾಗಿರ್ತವೆ. ಉಳಿದಂತೆ ಬೇರೆ ಭಾಗದಲ್ಲಿ ವಿಪರೀತವಾಗಿ ಹೆಚ್ಚಾಗಿ ಮಳೆ ಬರೋದ್ರಿಂದ ಮಣ್ಣಲ್ಲಿರ್ತಕ್ಕಂಥ ಎಲ್ಲ ಲವಣಾಂಶಗಳು ನೀರಿನಲ್ಲಿ ಕರಗಿ ಅದು ಮಣ್ಣಿನ ಕೆಳಭಾಗಕ್ಕೆ ಬಸಿದು ಹೋಗಿ ಅಥವಾ ಕೊಚ್ಚಿ ಹೋಗ್ತಕ್ಕಂಥ ನೀರಿನೊಂದಿಗೆ ಅದು ನದಿಗಳ ಮೂಲಕ ಹಳ್ಳಗಳ ಮೂಲಕ ಅದು ಸಮುದ್ರವನ್ನು ಸೇರ್ತಕ್ಕಂಥ ಸಂಭವ ಜಾಸ್ತಿ ಇರುತ್ತೆ. ಇನ್ನೊಂದೇನೆಂದರೆ ಲವಣಾಂಶಗಳು, ಲವಣಾಂಶ ಪ್ರಮಾಣ, ಲವಣಾಂಶ ಸಹ ಅದು ಸರಿಯಾದ ಪ್ರಮಾಣದಲ್ಲಿ ಇರಬೇಕು. ಅದು ತುಂಬ ಕಡಿಮೆ ಆದರೂ ಸಹ ಬೆಳೆಗಳು ಸರಿಯಾದ ರೀತಿಯಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮಣ್ಣಿನ ಒಂದು ಲವಣಾಂಶವನ್ನು ನೋಡಿದಾಗ ತುಂಬ ಕಡಿಮೆ ಇರುತ್ತೆ. ಅದು 2 dSi/m² ಹೆಚ್ಚಾಗಿತ್ತಂದರೆ ಅಲ್ಲಿ ಕೆಲವು ಬೆಳೆಗಳನ್ನು ನಾವು ಬೆಳೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಬೆಳವಣಿಗೆಯನ್ನು ಕುಂಠಿತ ಮಾಡುತ್ತೆ. ಅದಕ್ಕಿಂತ ಕಡಿಮೆ ಇದ್ದರೆ 1:2 ಅದು ಉತ್ತಮ, 1:2 ಇದ್ದರೆ 1 ಇದ್ದರೆ ಅದು ನಾವು ಸಾಮಾನ್ಯ ಅಂತ ಹೇಳ್ಬೋದು. ಹೌದು, ಹೆಚ್ಚಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಏನು ರೈತರಿಂದ ಬರ್ತಕ್ಕಂಥ ಮಣ್ಣಿನ ಮಾದರಿಯನ್ನು ಪರೀಕ್ಷೆ ಮಾಡಿರ್ತೀವಿ ಅಂಥ ಒಂದು ಮಾದರಿಯಲ್ಲಿ ಸಾಮಾನ್ಯ ರೀತಿಯ ಒಂದು ಲವಣಾಂಶವನ್ನು ನಾವು ಕಾಣ್ಬೋದು. ಇನ್ನೊಂದು ಬರ್ತಕ್ಕಂಥದ್ದು ಸಾವಯವ ಇಂಗಾಲ. ಸಾವಯವ ಇಂಗಾಲ ಇದು ತುಂಬ ಮುಖ್ಯವಾಗಿರ್ತಕ್ಕಂಥ ಒಂದು ವಸ್ತು. ಮಣ್ಣಲ್ಲಿ ಇದು ಹೆಚ್ಚಾಗಿದ್ದಷ್ಟು ಒಳ್ಳೆಯದು. ಹೌದು, ಇದು ಸಾವಯವ ಇಂಗಾಲ ಹೆಚ್ಚಾಗಿದ್ದಷ್ಟು ಮಣ್ಣು ಆರೋಗ್ಯವಾಗಿದೆ ಅಂತ ನಾವು ಹೇಳ್ಬೋದು. ಅದು ಜೈವಿಕ ಮಣ್ಣಿನಲ್ಲಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳಿಗೆ ಆಹಾರವನ್ನು ಒದಗಿಸಿ ಆ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆಯನ್ನು ಉತ್ತಮಪಡಿಸಲು ಇದು ತುಂಬ ಸಹಾಯಕಾರಿ. ಒಂದು ಸಾವಯವ ಇಂಗಾಲ 0.5-0.75 ಇದ್ದರೆ ಅದನ್ನು ನಾವು ಮಧ್ಯಮ ಅಂತ ಹೇಳ್ಬೋದು. 0.75 ಹೆಚ್ಚಾಗಿದ್ದರೆ ಅದನ್ನು ಹೆಚ್ಚು ಅಂತ ಹೇಳ್ಬೋದು. ಹೌದಾ, ಅದು ತುಂಬ ಹೆಚ್ಚಾದಷ್ಟು ಮಣ್ಣು ಆರೋಗ್ಯವಾಗಿದೆ ಅಂತ ಹೇಳೋದು. ಅದು 0.5 ಕಡಿಮೆ ಆದರೆ ಆ ಮಣ್ಣಿನ ಆರೋಗ್ಯ ಹದಗೆಡ್ತಾ ಇದೆ, ಮಣ್ಣಿನ ಒಂದು ಫಲವತ್ತತೆ ಕಡಿಮೆ ಆಗ್ತಿದೆ ಅಂತ ನಾವು ನಿರ್ಧಾರ ಮಾಡ್ಬೋದು. ದೊರೆಯುವ ಸಾರಜನಕ, ದೊರೆಯುವ ಸಾರಜನಕ ಅಂದರೆ ಆ ಮಣ್ಣಲ್ಲಿರ್ತಕ್ಕಂಥ ಸಾರಜನಕ ಸಸ್ಯಗಳಿಗೆ ಹೀರಿಕೊಳ್ಳಲು ಸಿಗ್ತಕ್ಕಂಥ ಪ್ರಮಾಣ, ಅದು ಎಷ್ಟು ಪ್ರಮಾಣದಲ್ಲಿ ಸಿಗ್ತಾ ಇದೆ ಅಂತ. ಹೌದು, ಅದನ್ನು ನಾವು ಕಿಲೋಗ್ರಾಮ್ ಪ್ರತಿ ಹೆಕ್ಟರ್ಗೆ ನಾವು ಲೆಕ್ಕ ಹಾಕ್ತೀವಿ. ಅದನ್ನು 280 kg 560 kg ಈ ಒಂದು ಪ್ರಮಾಣದಲ್ಲಿದ್ದರೆ ಅದನ್ನು ನಾವು ಮಧ್ಯಮ ಪ್ರಮಾಣದ ಸಾರಜನಕ ಅಂತ ಹೇಳ್ಬೋದು. 560 ಕೆಜಿ ಪ್ರತಿ ಹೆಕ್ಟರ್ಗೆ ಇದಕ್ಕಿಂತ ಹೆಚ್ಚಾಗಿತ್ತಂದರೆ ಅದನ್ನು ನಾವು ಈ ಸಾರಜನಕ ಪ್ರಮಾಣ ಹೆಚ್ಚಾಗಿದೆ ಅಂತ ನಾವು ಹೇಳ್ಬೋದು. ಪ್ರತಿ ಹೆಕ್ಟರ್ಗೆ 280 ಕಡಿಮೆ ಇದ್ದರೆ ಇದನ್ನು ನಾವು ಕಡಿಮೆ ಇದೆ ಅಂತ ನಿರ್ಧಾರ ಮಾಡ್ಬೋದು. ಅದೇ ರೀತಿ ರಂಜಕ 22.5 56 ಕೆಜಿ ಇದ್ದರೆ ಅದನ್ನು ಮಧ್ಯಮ, 22.5 ಕೆಜಿ ಪ್ರತಿ ಹೆಕ್ಟರ್ಗೆ ಇದಕ್ಕಿಂತ ಕಡಿಮೆ ಇದ್ದರೆ ಅದನ್ನು ನಾವು ಕಡಿಮೆ ಅಂತೀವಿ, 56 ಕೆಜಿಗಿಂತ ಹೆಚ್ಚಾಗಿದ್ದರೆ ಇದನ್ನು ನಾವು ಹೆಚ್ಚು ಅಂತ ಹೇಳ್ತೀವಿ. ಅದೇ ರೀತಿ ಪೊಟ್ಯಾಶ್ ಸಹ 141 ಕೆಜಿಯಿಂದ 336 ಕೆಜಿ ಈ ಒಂದು ಪ್ರಮಾಣದಲ್ಲಿದ್ದರೆ ಅದನ್ನು ಮಧ್ಯಮ ಅಂತೀವಿ. 336 ಹೆಚ್ಚಿದ್ದರೆ ಅದು ಹೆಚ್ಚು, ಮತ್ತು 141 ಕೆಜಿ ಪ್ರತಿ ಹೆಕ್ಟರ್ಗೆ ಇದ್ದರೆ ಇದು ಕಡಿಮೆ ಅಂತ ಹೇಳ್ಬೋದು. ಸರಿ, ಈಗ ನೀವು ಮಣ್ಣು ಪರೀಕ್ಷೆಯ ವರದಿಯ ಬಗ್ಗೆ ನೀವು ಹೇಳಿದ್ರಿ, ಈ ವರದಿ ಬಂದ ಮೇಲೆ ರೈತರು ಏನು ಮಾಡಬೇಕಾಗುತ್ತೆ? ಈ ವರದಿಯನ್ನು ನೋಡಿ, ಈ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಸಮಸ್ಯಾತ್ಮಕ ಮಣ್ಣುಗಳಾದ ಹುಳಿ ಮಣ್ಣು, ಈಗ ನಮ್ಮ ರಸ್ಸಾರ ಹುಳಿ ಮಣ್ಣಿದೆ ಅಂದರೆ ಆ ಮಣ್ಣಿಗೆ ಶಿಫಾರಸ್ಸು ಮಾಡಿರುವ ಪ್ರಮಾಣದಲ್ಲಿ ಸುಣ್ಣವನ್ನು ಸೇರಿಸಬೇಕಾಗುತ್ತೆ. ಮತ್ತು ನಿಮ್ಮ ಮಣ್ಣು ತೋಟದ ಮಣ್ಣು ಕ್ಷಾರವಾಗಿದ್ದರೆ ಅದಕ್ಕೆ ನಾವು ಜಿಪ್ಸಮ್ ಸೇರಿಸಬೇಕಾಗುತ್ತೆ. ಅದನ್ನು ಈ ಒಂದು ಎಷ್ಟು ಪ್ರಮಾಣದಲ್ಲಿ ಅದು ಹುಳಿ ಇದೆ ಅಥವಾ ಎಷ್ಟು ಪ್ರಮಾಣದಲ್ಲಿ ಕ್ಷಾರ ಇದೆ ಅನ್ನೋ ಆಧಾರದ ಮೇಲೆ ನಾವು ಶಿಫಾರಸನ್ನು ಮಾಡಲಾಗುತ್ತೆ. ಈ ಒಂದು ಸುಣ್ಣದ ಪ್ರಮಾಣ ಅಥವಾ ಜಿಪ್ಸಮ್ ಪ್ರಮಾಣವನ್ನು ಶಿಫಾರಸ್ಸು ಮಾಡಲಾಗುತ್ತೆ. ಈ ಮೇಲೆ ತಿಳಿಸಿದ ಪೋಷಕಾಂಶದ ಫಲವತ್ತತೆ ಆಧಾರದ ಮೇಲೆ ಶಿಫಾರಸ್ಸು ಮಾಡಿದ ರಾಸಾಯನಿಕ ಗೊಬ್ಬರಗಳ ಪ್ರಮಾಣದಲ್ಲಿ ಬದಲಾವಣೆ ಮಾಡಬೇಕಾಗುತ್ತೆ. ಈಗ ಅದು ಸಮಸ್ಥಿತಿಯಲ್ಲಿದೆ, ನಮ್ಮ ಒಂದು ದೊರೆಯುವ ಒಂದು ಸಾರಜನಕ ರಂಜಕ ಪೊಟ್ಯಾಶ್ ಮಧ್ಯಮವಾಗಿದೆ ಅಂದರೆ ಈ ಶಿಫಾರಸು ಮಾಡಿದ ಗೊಬ್ಬರದಲ್ಲಿ ಯಾವುದೇ ರೀತಿಯ ಬದಲಾವಣೆ ಇರೋದಿಲ್ಲ. ಅದು ಕಡಿಮೆಯಾಗಿದೆ ಅಥವಾ ಹೆಚ್ಚಾಗಿದೆ ಅಂದರೆ ನಾವು ಒಂದು ಶಿಫಾರಸ್ಸಿನ ಪ್ರಮಾಣದಲ್ಲಿ ಬದಲಾವಣೆಯನ್ನು ಮಾಡಬೇಕಾಗುತ್ತೆ. ಈ ಕಡಿಮೆ ಇದ್ದರೆ ಈ ಶಿಫಾರಸ್ಸಿಗಿಂತ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಹಾಕಬೇಕಾಗುತ್ತೆ, ಹೆಚ್ಚಾಗಿದ್ದರೆ ಶಿಫಾರಸ್ಸಿನ ಪ್ರಮಾಣಕ್ಕಿಂತ ನಾವು ಕಡಿಮೆ ಪ್ರಮಾಣದಲ್ಲಿ ಈ ಒಂದು ರಸಗೊಬ್ಬರಗಳ ಬಳಕೆಯನ್ನು ಮಾಡಲಾಗುತ್ತೆ. ಮಣ್ಣು ಪರೀಕ್ಷೆಯ ಫಲಿತಾಂಶಗಳಿಂದ ಬೆಳೆಗೆ ಬೇಕಾದ ರಸಗೊಬ್ಬರಗಳನ್ನು ಶಿಫಾರಸ್ಸು ಮಾಡಲು ಪರಾಮರ್ಶಿಸುವಾಗ ನೀರಾವರಿಗೆ ಉಪಯೋಗಿಸುವ ನೀರಿನ ಗುಣಮಟ್ಟವು ಸಹ ನಾವು ನೋಡಬೇಕಾಗುತ್ತೆ. ಇದು ಸಹ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಆದ್ದರಿಂದ ನೀರಿನ ಮಾದರಿಯನ್ನು ಸಹ ಮಣ್ಣಿನ ಮಾದರಿಯೊಂದಿಗೆ ಕಳಿಸುವುದು ಸೂಕ್ತ. ಮಣ್ಣು ಮತ್ತು ನೀರು ಪರೀಕ್ಷೆ ಮಾಡಿಸುವುದರಿಂದ ರೈತರು ತಮ್ಮ ಜಮೀನಿನ ಲೋಪ ದೋಷ ಸರಿಪಡಿಸಿಕೊಳ್ಳುವುದಲ್ಲದೆ ಮಣ್ಣಿನ ಫಲವತ್ತತೆಯನ್ನು ಕಾಪಾಡುವುದರೊಂದಿಗೆ ಇಳುವರಿಯಲ್ಲಿ ನಿಶ್ಚಿತ ಮಟ್ಟದ ಗುರಿಯನ್ನು ಮುಟ್ಟಬಹುದು ಅಂತ ಈ ಮೂಲಕ ಹೇಳ್ಬೋದು. ಸರ್, ಈಗ ಒಟ್ಟಾರೆಯಾಗಿ ಹೇಳುದಿದ್ರೆ ಈ ಮಣ್ಣಿನ ಪರೀಕ್ಷೆಯ ಬಗ್ಗೆ ರೈತರಿಗೆ ತಾವು ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್? ಈ ರೈತರು ಈ ಒಂದು ಏನಂದರೆ ಮಣ್ಣಿನ ಪರೀಕ್ಷೆಯನ್ನು ಅಳವಡಿಸ್ಕೊಳ್ಳಬೇಕು. ಮಣ್ಣಿನ ಪರೀಕ್ಷೆಯನ್ನು ಈಗ ನಮ್ಮ ಜಮೀನಿನ ಮಣ್ಣು ಯಾವ ರೀತಿ ಇದೆ ಅಂತಂದು ಹೇಳುವಂಥ ಸ್ಥಿತಿ ಯಾವ ರೀತಿ ಆಗಬೇಕಂದ್ರೆ, ಈಗ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಗಾಡಿ ಇದೆ ಅಂದರೆ ಆ ಮಾಡೆಲ್ ಏನು, ಅದರದ್ದು ಮೈಲೇಜ್ ಏನು, ಅದು ಯಾವ ರೀತಿಯದು ವರ್ಕ್ ಆಗುತ್ತೆ, ಅದರದ್ದು ಏನು ಸ್ಪೆಷಾಲಿಟಿ ಏನು ಅಂತ ನಾವು ತಟ್ಟನೆ ಹೇಳಿಬಿಡ್ತೀವಿ. ಅದೇ ರೀತಿ ನಮ್ಮ ತೋಟದ ಮಣ್ಣಿನ ಬಗ್ಗೆ ಕೇಳಿದಾಗ ನಮಗೆ ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಈಗಾಗಲೇ ರೈತರು ಕೆಲವು ರೈತರೆಲ್ಲ ನಾವು ಯಾವುದೇ ಮಣ್ಣು ಪರೀಕ್ಷೆ ಮಾಡೋದಿಲ್ಲ, ನಾವು ಸಾವಯವದಿಂದ ಮಾಡ್ತಾ ಇದ್ದೀವಿ, ಇಷ್ಟನ್ನೆಲ್ಲ ಹಾಕ್ತೀವಿ, ಯಾವುದೇ ರೀತಿ ನಮಗೆ ತೊಂದರೆ ಆಗಿಲ್ಲ, ಎಷ್ಟೋ ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ ಅಂತ. ಆದರೂ ಸಹ ಆ ರೀತಿ ಮಾಡ್ತಾ ಇದ್ದರೂ ಸಹ ಏನಾಗುತ್ತೆ, ಅಲ್ಲಿ ಕೆಲವು ಪೋಷಕಾಂಶಗಳ ಕೊರತೆ ಆದರೆ ಅವು ರೋಗ ಮತ್ತು ಕೀಟಬಾಧೆಗೆ ಅನುವು ಮಾಡಿಕೊಡುತ್ತೆ. ಹೌದಾ? ಈಗಾಗಲೇ ರೈತರು ನಮ್ಮ ಜಿಲ್ಲೆಯ ರೈತರು ಗಮನಿಸಿರ್ಬೋದು ಎಲೆ ಚುಕ್ಕೆ ರೋಗ. ಎಲೆ ಚುಕ್ಕೆ ರೋಗ ಬರೋದು ಕಾರಣ ಏನಂದರೆ ಈ ಒಂದು ಪೋಷಕಾಂಶಗಳ ಬಳಕೆಯಲ್ಲಿ ಅಸಮತೋಲನ ಆಗೋದ್ರಿಂದ. ಹೆಚ್ಚಾಗಿ ರೈತರು ಈಗ ನಾವು ಶಿಫಾರಸು ಮಾಡೋದೇನೆಂದರೆ ಯೂರಿಯಾ, ರಾಕ್ ಫಾಸ್ಫೇಟು, ಪೊಟ್ಯಾಷನ್ನ ಬಳಕೆ ಮಾಡಲಿಕ್ಕೆ ಹೇಳ್ತೀವಿ. ರೈತರು ಕಾಂಪ್ಲೆಕ್ಸನ್ನು ಯೂಸ್ ಮಾಡ್ತಾರೆ, ಹೆಚ್ಚಾಗಿ ಇಫ್ಕೋ ಮತ್ತು ಅನೇಕ ರೀತಿಯ ಫ್ಯಾಕ್ಟು 10-26, 26 ಅಥವಾ 19-19, 17-17 ಅದರಲ್ಲೂ ಸಹ ಸಾರಜನಕ ರಂಜಕ ಪೊಟ್ಯಾಶ್ ಇರುತ್ತೆ. ಆದರೆ ನಾವು ಬಳಕೆ ಮಾಡ್ತಕ್ಕಂಥ ಪ್ರಮಾಣ ವೇರಿ ಆಗುತ್ತೆ, ವ್ಯತ್ಯಾಸ ಆಗುತ್ತೆ. ರೈತರು ಅದನ್ನು ಸರಿಪಡಿಸಿಕೊಳ್ಳೋ ಒಂದು ಇದರಲ್ಲಿ ಇರೋದಿಲ್ಲ, ಅದನ್ನು ಎಷ್ಟು ಹಾಕಬೇಕು, ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಬೇರೆದನ್ನು. ಅದಕ್ಕೋಸ್ಕರ ಈ ಒಂದು ಯೂರಿಯಾ, ರಾಕ್ ಫಾಸ್ಫೇಟ್, ಪೊಟ್ಯಾಶ್ ಇವುಗಳನ್ನು ನಾವು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅನ್ನೋದನ್ನು ನಾವು ತಿಳ್ಕೊಂಡು ಸರಿಯಾದ ಪ್ರಮಾಣದಲ್ಲಿ ಹಾಕಿದ್ದಾದಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡಿಬೋದು, ಮತ್ತು ಈ ಒಂದು ರೋಗ ಮತ್ತು ಕೀಟಬಾಧೆಯ ಪ್ರಮಾಣವನ್ನು ಕಡಿಮೆ ಮಾಡ್ಬೋದು ಅಂತ ಹೇಳ್ಬೋದು. ಕೊನೆಯದಾಗಿ ನಾನು ಹೇಳಬೇಕಾದ್ರೆ ಈ ಮಣ್ಣು ಪರೀಕ್ಷೆ ವ್ಯವಸ್ಥೆ ಎಲ್ಲಿದೆ, ಮಣ್ಣು ಪರೀಕ್ಷೆ ನಾವು ಎಲ್ಲಿ ಮಾಡಿಸ್ಬೇಕು ಅನ್ನೋ ನಮ್ಮ ಈ ಇಲ್ಲಿವರೆಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾವು ಸಾಕಷ್ಟು ರೈತರಿಗೆ ಮಣ್ಣಿನ ಮಾದರಿಯನ್ನು ಪರೀಕ್ಷೆ ಮಾಡಿ ಅದರ ಒಂದು ವರದಿಯನ್ನು ಕೊಟ್ಟು ಸೂಕ್ತ ಒಂದು ಮಾರ್ಗದರ್ಶನ ಸಹ ಮಾಡಲಾಗಿದೆ. ಈ ತಾತ್ಕಾಲಿಕವಾಗಿ ನಮ್ಮ ಒಂದು ಮಣ್ಣಿನ ಪ್ರಯೋಗಾಲಯದಲ್ಲಿ, ಮಣ್ಣು ಪರೀಕ್ಷೆ ಪ್ರಯೋಗಾಲಯದಲ್ಲಿ ಶಾರ್ಟ್ ಸರ್ಕ್ಯೂಟಿಂದ ಕೆಲವು ಯಂತ್ರಗಳು ಹಾನಿಯಾಗಿದ್ದೀವಿ, ಅದಕ್ಕೋಸ್ಕರ ತಾತ್ಕಾಲಿಕವಾಗಿ ನಾವು ನಿಲ್ಲಿಸಿದ್ದೀವಿ. ಈಗ ಎಲ್ಲಿ ನಾವು ಮಾಡಿಸ್ಬೋದು ಅಂತಂದರೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಸುಮಾರು 5 ಮಣ್ಣು ಪರೀಕ್ಷಾ ಕೇಂದ್ರಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಸುಳ್ಯದಲ್ಲಿ 3 ಮಣ್ಣು ಪರೀಕ್ಷಾ ಕೇಂದ್ರಗಳಿದ್ದಾವೆ, ವಿನ್ನಾಸ್ ರೈ ಬಲ್ಪ ಅಂತಂದು, ಸಾಯಿಲ್ ಟೆಸ್ಟಿಂಗ್ ಲ್ಯಾಬ್ ಕಿನ್ಯ ಸುಳ್ಯದಲ್ಲಿದೆ, ಇನ್ನೊಂದು ಶ್ರೀಪಾದ ಹೆಗಡೆ ಅಂತ ವಿಲೇಜ್ ಲೆವೆಲ್ ಸಾಯಿಲ್ ಟೆಸ್ಟಿಂಗ್ ಲ್ಯಾಬ್ ಸುಳ್ಯದಲ್ಲಿದೆ ಉಬ್ರಾಡಕ. ಮತ್ತೊಂದು ಈ ಇತ್ತೀಚಿನ ಒಂದು 5 ಡಿಸೆಂಬರ್ ವಿಶ್ವ ಮಣ್ಣು ಆರೋಗ್ಯ ದಿನಾಚರಣೆ ಸುಳ್ಯದಲ್ಲಿ ಆಚರಿಸಿದ್ವಿ. ಅದು ಸೌತ್ ಕೆನರಾ ಕೊಕೊನಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಅವರ ಒಂದು ಸಹಭಾಗಿತ್ವದಲ್ಲಿ ಅವರು ಸಹ ಒಂದು ಹೊಸ ಒಂದು ಮಣ್ಣು ಪರೀಕ್ಷಾ ಪ್ರಯೋಗಾಲಯವನ್ನು ತೆಗೆದಿದ್ದಾರೆ. ಈ ಒಂದು ಸುಳ್ಯದಲ್ಲಿರ್ತಕ್ಕಂಥ ರೈತರು ಈ ಒಂದು ಸೌಲಭ್ಯವನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ನಾನು ಅವರಲ್ಲಿ ಕೇಳ್ತೀನಿ. ಅದೇ ರೀತಿ ಕಡಬ ತಾಲೂಕಿನಲ್ಲಿ ರವಿಕಿರಣ್ ಅಂತ ಇದ್ದಾರೆ, ಇವರಿಗೆಲ್ಲ ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ನಾವು ಟ್ರೈನಿಂಗನ್ನು ಕೊಟ್ಟು ಮಣ್ಣು ಪರೀಕ್ಷೆ ಮಾಡಲಿಕ್ಕೆ ಅವರಿಗೆ ಮಾರ್ಗದರ್ಶನ ಮಾಡ್ತಾ ಇರ್ತೀವಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ. ಅದು ರೈತರ ಅದು ಪ್ರಾಥಮಿಕ ರೈತ ಪತ್ತಿನ ಸಹಕಾರಿ ಸೊಸೈಟಿ ಅಲಂಕಾರನಲ್ಲಿ ಅದೊಂದು ಇದೆ. ನಂತರ ಈ ಬಂಟ್ವಾಳ ತಾಲೂಕಿನಲ್ಲಿ ಅಲ್ಬನ್ ಡಿಸೋಜ ಅಂತ ಇದ್ದಾರೆ, ಅವ್ರಿಗೂ ಸಹ ನಾವು ಮಾರ್ಗದರ್ಶನ ಕೊಡ್ತಾ ಇರ್ತೀವಿ. ಮಣ್ಣು ಪರೀಕ್ಷಾ ಲ್ಯಾಬೊರೇಟ್ರಿ ಲೊರೆಟ್ಟಪ್ಪದು, ಇಲ್ಲಿ ಸಹ ನೀವು ಮಣ್ಣು ಪರೀಕ್ಷೆಯನ್ನು ಮಾಡಿಸ್ಬೋದು. ಆ ಸಮೀಪದ ಎಲ್ಲ ರೈತರು ಈ ಒಂದು ಇಂಥ ಒಂದು ಸೌಲಭ್ಯವನ್ನು ಪಡಿಬೋದು. ಇಷ್ಟು ಮಣ್ಣು ಪರೀಕ್ಷಾ ಕೇಂದ್ರಗಳು ಇರತಕ್ಕಂಥ ಜಿಲ್ಲೆ ಅಂದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಒಂದೇ ಅಂತ ಹೇಳ್ಬೋದು. ಆದ್ದರಿಂದ ಈ ಒಂದು ಸದುಪಯೋಗವನ್ನು ರೈತರು ಬಳಸಬೇಕು. ಈ ಒಂದು ನಾವು ಮಣ್ಣು ಪರೀಕ್ಷೆಗೆ 1,000-2,000 ರೂಪಾಯಿ ಖರ್ಚಾಗ್ಬೋದು, ಆದರೆ ಆ ಒಂದು ಫಲಿತಾಂಶದಿಂದ ನಾವು ವೆಚ್ಚ ಮಾಡ್ತಕ್ಕಂಥ ಅಥವಾ ರಾಸಾಯನಿಕ ಗೊಬ್ಬರಗಳನ್ನು ನಾವು ಏನು ಖರೀದಿ ಮಾಡ್ತೀವಿ ಅದರ ಒಂದು ಪ್ರಮಾಣವನ್ನು ಕಡಿಮೆ ಮಾಡ್ಬೋದು. ಯಾವುದು ಬೇಕು ಯಾವುದು ಬೇಡ ಅನ್ನೋದನ್ನು ನಾವು ನಿರ್ಧಾರ ಮಾಡಿ ಸರಿಯಾದ ರೀತಿಯಲ್ಲಿ ಮಣ್ಣಿನ ಆರೋಗ್ಯ ಕಾಪಾಡಲಿಕ್ಕೆ ಈ ಒಂದು ಮಣ್ಣು ಪರೀಕ್ಷೆ ತುಂಬ ಸಹಕಾರಿ ಅಂತ ಹೇಳ್ತಾ ಈ ಎಲ್ಲ ರೈತರು ಈ ಒಂದು ಮಣ್ಣು ಪರೀಕ್ಷೆಯನ್ನು ಮಾಡಿಸುವ ಒಂದು ಪದ್ಧತಿಯನ್ನು ಈ ಕೃಷಿಯಲ್ಲಿ ದಯವಿಟ್ಟು ಅಳವಡಿಸ್ಕೊಳ್ಬೇಕು. ಒಳ್ಳೆಯದು ಸರ್. ಮುಖ್ಯವಾಗಿ ಈ ಮಣ್ಣಿನ ಒಂದು ಫಲವತ್ತತೆಯನ್ನು ಹೆಚ್ಚಿಸಲಿಕ್ಕೆ ಮಣ್ಣಿನ ಮಾದರಿಯನ್ನು ಯಾವ ರೀತಿಯಲ್ಲಿ ತಗೊಳ್ಬೇಕು, ಹಾಗೆ ಮಣ್ಣು ಪರೀಕ್ಷೆಯ ಒಂದು ಮಹತ್ವ ಏನು ಅನ್ನೋದರ ಬಗ್ಗೆ ತಾವು ತಿಳಿಸ್ಕೊಟ್ಟಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ಮಣ್ಣು ಪರೀಕ್ಷೆಯ ಕುರಿತು ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿ ಡಾಕ್ಟರ್ ಮಲ್ಲಿಕಾರ್ಜುನ ಎಲ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3,000 रुपए मासिक पेंशन होगी सुनिश्चित 55 रुपए से 200 रुपए की मासिक किश्त देकर प्रवेश कर सकते हैं 18 से 40 वर्ष तक के किसान इस अंशदायक योजना में सरकार देगी बराबर का योगदान सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं प्रधानमंत्री किसान मान धन योजना अन्नदाता के परिश्रम को पेंशन से सुरक्षित उनका कर कृषि एवं किसान कल्याण मंत्रालय भारत सरकार द्वारा जनित में जारी ಜೈವಿಕ ಗೊಬ್ಬರದ ಕುರಿತು ಸಂತೋಷ್ ಗೌಡ ಜಿಬಿ ಅವರಿಂದ ಮಾಹಿತಿ ಕೇಳೋಣ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸಂತೋಷ್ ಗೌಡ ಜಿಬಿ ಅಂತೇಳಿ. ಇವತ್ತಿನ ವಿಚಾರ ನಾನು ನಿಮಗೆ ತಿಳಿಸಿಕೊಡೋದು ಅಂತಂದರೆ ಜೈವಿಕ ಗೊಬ್ಬರಗಳ ಬಗ್ಗೆ. ಜೈವಿಕ ಗೊಬ್ಬರ ಅಂತಂದರೆ ಏನಪ್ಪ ಅಂತಂದರೆ ಈಗ ಅತಿ ಹೆಚ್ಚಾಗಿ ಸಾವಯವ ವಸ್ತುಗಳನ್ನ ಬಳಸಿಕೊಂಡು ಏನು ತಯಾರು ಮಾಡ್ತಾರೆ ಕಾಂಪೋಸ್ಟು ಅಥವಾ ವರ್ಮಿ ಕಾಂಪೋಸ್ಟು, ಅದಕ್ಕಿಂತ ಇದು ಸ್ವಲ್ಪ ಭಿನ್ನ. ಯಾಕಪ್ಪ ಅಂತಂದರೆ ಇಲ್ಲಿ ಜೈವಿಕ ಗೊಬ್ಬರಗಳಲ್ಲಿ ಉಪಯುಕ್ತ ಸೂಕ್ಷ್ಮಾಣು ಜೀವಿಗಳನ್ನ ಬಳಸಿಕೊಂಡು ಗೊಬ್ಬರವನ್ನು ತಯಾರು ಮಾಡೋದಕ್ಕೆ ನಾವು ಜೈವಿಕ ಗೊಬ್ಬರ ಅಂತ ಹೇಳಿ ಕರಿತೀವಿ. ಈ ಒಂದು ಜೈವಿಕ ಗೊಬ್ಬರಗಳಲ್ಲಿ ಹಲವು ವಿಧಗಳಿದ್ದಾವೆ. ಹಲವು ವಿಧಗಳು ಯಾವಪ್ಪ ಅಂತಂದರೆ, ಒಂದು ಸಾರಜನಕ ಸ್ಥಿರೀಕರಣ ಮಾಡ್ತಕ್ಕಂಥ ಜೈವಿಕ ಗೊಬ್ಬರಗಳು, ರಂಜಕ ಕರೆಸ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳು, ಮತ್ತು ಪೊಟ್ಯಾಷ್ನ ಲಭ್ಯತೆಯನ್ನು ಮಾಡಿಕೊಡ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳು. ಈ ರೀತಿ ಹಲವು ಜೈವಿಕ ಗೊಬ್ಬರಗಳಿದ್ದಾವೆ. ಮೊದಲನೇದಾಗಿ ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೇನೆ. ಸಾರಜನಕ ಸ್ಥಿರೀಕರಣ ಮಾಡ್ತಕ್ಕಂಥ ಒಂದು ಜೈವಿಕ ಗೊಬ್ಬರಗಳಲ್ಲಿ ಉದಾಹರಣೆಗೆ ಅಂತಂದರೆ ರೈಸೋಬಿಯಂ ಆಗಿರ್ಬೋದು, ಅದು ದ್ವಿದಳ ಧಾನ್ಯ ಬೆಳೆಗಳಿಗೆ ಬಳಸ್ತಕ್ಕಂಥ ಜೈವಿಕ ಗೊಬ್ಬರ ಆಗಿದೆ. ಏಕದಳ ಧಾನ್ಯಗಳ ಬೆಳೆಗಳಿಗೆ ಬಳಸ್ತಕ್ಕಂಥ ಜೈವಿಕ ಗೊಬ್ಬರ ಅಂತಂದರೆ ಅಜೋಸ್ಪೈರಿಲಮ್ ಆಗಿರ್ಬೋದು. ಅದೇ ರೀತಿ ಎಣ್ಣೆಕಾಳು ಬೆಳೆಗಳಿಗೆ ಅಥವಾ ತರಕಾರಿ ಬೆಳೆಗಳಿಗೆ ಬಳಸ್ತಕ್ಕಂಥ ಸಾರಜನಕ ಸ್ಥಿರೀಕರಣ ಮಾಡ್ತಕ್ಕಂತಹ ಜೈವಿಕ ಗೊಬ್ಬರ ಅಂತಂದರೆ ಅಜಿಟೋಬ್ಯಾಕ್ಟರ್ ಅಂತೇಳಿ. ಈ ಮೂರು ಜೈವಿಕ ಗೊಬ್ಬರಗಳು ರೈಸೋಬಿಯಂ ಆಗಿರ್ಬೋದು, ಅಜಿಟೋಬ್ಯಾಕ್ಟರ್ ಆಗಿರ್ಬೋದು, ಅಜೋಸ್ಪೈರಿಲಮ್ ಆಗಿರ್ಬೋದು, ಈ ಮೂರು ಜೈವಿಕ ಗೊಬ್ಬರಗಳು ಸಾರಜನಕವನ್ನು ಸ್ಥಿರೀಕರಣ ಮಾಡ್ತವೆ. ಹಾಗಂದರೆ ಸಾರಜನಕ ಸ್ಥಿರೀಕರಣ ಅಂದರೆ ಏನಪ್ಪ ಅಂತಂದರೆ, ವಾತಾವರಣದಲ್ಲಿರ್ತಕ್ಕಂತಹ ಸಾರಜನಕವನ್ನು ಯಾವುದೇ ಒಂದು ಮನುಷ್ಯನಾಗಿರ್ಬೋದು, ಗಿಡಗಳಾಗಿರ್ಬೋದು, ಅದನ್ನು ಭೂಮಿಗೆ ತಗೊಂಡು ಬರೋದಕ್ಕೆ ಆಗೋದಿಲ್ಲ. ಆದರೆ ಸೂಕ್ಷ್ಮಾಣುಜೀವಿಗಳು, ಈಗೇನು ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ, ಈ ಮೂರು ಸೂಕ್ಷ್ಮಾಣುಜೀವಿಗಳು ಏನು ಮಾಡ್ತವೆ ಅಂದರೆ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಆ ಒಂದು ತ್ರಿಬಲ್ ಬಾಂಡಿಂದ ಅವನ್ನ ಬ್ರೇಕ್ ಡೌನ್ ಮಾಡಿ ಆ ಒಂದು ಗಿಡದ ಬೇರಿಗೆ ನೇರವಾಗಿ ಅವು ಸ್ಥಿರೀಕರಣ ಮಾಡಿಕೊಡ್ತವೆ. ಆ ರೀತಿ ಸ್ಥಿರೀಕರಣ ಮಾಡಿಕೊಟ್ರೆ ಸಾರಜನಕದ ಒಂದು ಪ್ರಮಾಣವನ್ನು ನೀವೇನು ಬೆಳೆಗಳಿಗೆ ಹಾಕ್ತೀರಿ ಆ ಒಂದು ಸಾರಜನಕವನ್ನು 20-25% ಸಾರಜನಕವನ್ನು ನೀವು ರೆಡ್ಯೂಸ್ ಮಾಡ್ಬೋದು. ಆ ರೀತಿ ರೆಡ್ಯೂಸ್ ಅಥವಾ ಕಡಿಮೆಯನ್ನು ಮಾಡ್ಬೋದು. ಆ ರೀತಿ ಕಡಿಮೆ ಮಾಡಿದರೆ ಮತ್ತೆ ನಿಮಗೆ ಕಾಸ್ಟ್ ಆಫ್ ಕಲ್ಟಿವೇಷನ್ ಅಂತ ಏನು ಕರಿತೀವಿ ಅಂದರೆ ಬೆಳೆಯನ್ನು ಬೆಳೆಯೋದಕ್ಕೆ ಖರ್ಚು ಏನಿರುತ್ತೆ ಅದರ ಒಂದು 20-25% ಕಡಿಮೆ ಆಗುತ್ತೆ. ಅದೇ ರೀತಿ ಅತಿ ಹೆಚ್ಚು ಲಾಭ ಅಂದರೆ 15-20% ನಿಮಗೆ ಬೆಳೆಯಲ್ಲಿ ಇಳುವರಿಯನ್ನು ಸಹಿತ ಜಾಸ್ತಿ ಆಗುತ್ತೆ. ಇದು ಸಾರಜನಕ ಸ್ಥಿರೀಕರಣ ಮಾಡ್ತಕ್ಕಂತಹ ಜೈವಿಕ ಗೊಬ್ಬರಗಳ ಬಗ್ಗೆ ಆಯಿತು. ಅದೇ ರೀತಿ ರಂಜಕವನ್ನು ಕರೆಸ್ತಕ್ಕಂತಹ ಜೈವಿಕ ಗೊಬ್ಬರಗಳು ಯಾವಪ್ಪ ಅಂದ್ರೆ ಬ್ಯಾಸಿಲಸ್ ಮೆಗಥೀರಿಯಂ ಅಂತ ಹೇಳಿ ಕರಿತೀವಿ. ಈ ಒಂದು ಜೈವಿಕ ಗೊಬ್ಬರವನ್ನು ನೀವು ಬಳಸೋದಾದ್ರೆ ಈಗ ಕರಾವಳಿ ಪ್ರದೇಶದಲ್ಲಾಗಿರುವುದು ಅಥವಾ ಬೇರೆ ಬೇರೆ ಪ್ರದೇಶಗಳಲ್ಲಿ ಮಣ್ಣಿನಲ್ಲಿರ್ತಕ್ಕಂತಹ ಒಂದು ಫಾಸ್ಫರಸ್ನ ಒಂದು ಕಾನ್ಸಂಟ್ರೇಷನ್ ಅಂತ ಹೇಳಿ ಕರಿತೀವಿ ಅದು ತುಂಬಾ ಕಡಿಮೆ ಇರುತ್ತೆ. ಆದರೆ ಈ ಒಂದು ಫಾಸ್ಫರಸ್ ಅಂತಕ್ಕಂಥದ್ದು ಗಿಡಗಳಿಗೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಒಂದು ಪೋಷಕಾಂಶ ಬಹಳ ಮುಖ್ಯವಾಗಿ ಬೇಕಾಗಿರ್ತದೆ. ಫಾಸ್ಫರಸ್ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಗಿಡಗಳಿಗೆ ಬೇಕಾಗಿರ್ತಕ್ಕಂಥ ಪೋಷಕಾಂಶ. ಇದನ್ನ ನಾವು ಮಣ್ಣಿನಲ್ಲಿ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ನಾವು ಈ ಒಂದು ಬ್ಯಾಸಿಲಸ್ ಮೆಗಥೀರಿಯಂ ಅಂತಕ್ಕಂಥ ಒಂದು ಸೂಕ್ಷ್ಮಾಣುಜೀವಿಯನ್ನ ಬಳಸಿಕೊಂಡು ಆ ಒಂದು ಗಿಡಗಳಿಗೆ ಫಾಸ್ಫರಸ್ನ ಒದಗಿಸ್ತಕ್ಕಂಥದ್ದು. ಈ ರೀತಿ ಒದಗಿಸಿದ್ರೆ ನಮಗೆ 20% ಫಾಸ್ಫರಸ್ನ ಆಗ್ತಕ್ಕಂಥ ಒಂದು ಸಂಖ್ಯೆಯನ್ನ ನಾವು ರೆಡ್ಯೂಸ್ ಮಾಡ್ಬೋದು. ಅದೇ ರೀತಿ ಪೊಟಾಸ್ ಸಾಲಿಬಿಲೈಸಿಂಗ್ ಮೈಕ್ರೋ ಆರ್ಗಾನಿಸಮ್ಸ್ ಅಥವಾ ಪೊಟ್ಯಾಷಿನ ಕರಗಿಸ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳಾಗಿರ್ತಕ್ಕಂಥ ಫ್ರೆಕ್ಯೂರಿಯಾ ಅಂತಕ್ಕಂಥ ಒಂದು ಸ್ಪೀಸೀಸ್ ಇದೆ. ಆ ಒಂದು ಸೂಕ್ಷ್ಮಾಣುಜೀವಿನ ಬಳಸೋದ್ರಿಂದ ಪೊಟ್ಯಾಷಿನ ಲಭ್ಯತೆಯು ಸಹಿತ ಮಣ್ಣಿನಲ್ಲಿ ಜಾಸ್ತಿ ಆಗುತ್ತೆ. ಈ ರೀತಿ ಜೈವಿಕ ಗೊಬ್ಬರಗಳನ್ನ ಬಳಸಿಕೊಂಡು ನಾವು ಅತಿ ಹೆಚ್ಚು ಇಳುವರಿಯನ್ನು ಪಡಿಬೋದಾಗಿದೆ. ಯಾಕಪ್ಪ ಅಂತಂದರೆ ತುಂಬ ಜನ ರೈತರು ಇತ್ತೀಚಿನ ದಿನಗಳಲ್ಲಿ ಸಾವಯವ ಕೃಷಿಗೆ ಅತಿ ಹೆಚ್ಚು ಒಲವನ್ನು ತೋರಿಸ್ತಾ ಇದ್ದಾರೆ. ಆ ಒಂದು ಸಾವಯವ ಕೃಷಿಯನ್ನು ನಾವು ಮಾಡಬೇಕು ಅಂತಂದರೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಈ ಒಂದು ಜೈವಿಕ ಗೊಬ್ಬರ. ಜೈವಿಕ ಗೊಬ್ಬರಗಳ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕು ಅಂತಂದರೆ ನನ್ನ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಿ. ನನ್ನ ದೂರವಾಣಿ ಸಂಖ್ಯೆ 9164180161. ಎಲ್ಲ ರೈತ ಬಾಂಧವರಿಗೆ ಧನ್ಯವಾದಗಳು. ಜೈವಿಕ ಗೊಬ್ಬರ ಈ ಕುರಿತು ಡಾಕ್ಟರ್ ಸಂತೋಷ್ ಗೌಡ ಜಿಬಿ ಅವರಿಂದ ಮಾಹಿತಿ ಕೇಳಿದಿರಿ. ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು: ಹಳೆ ಅಡಿಕೆ ಕ್ವಿಂಟಾಲಿಗೆ 44,000-48,000 ರೂಪಾಯಿ, ಹೊಸ ಅಡಿಕೆ 30,000-41,500 ರೂಪಾಯಿ, ಕೋಕಾ ಕ್ವಿಂಟಾಲ್ಗೆ 23,000-30,000 ರೂಪಾಯಿ, ಸ್ಥಳೀಯ ಮೇಲಿನ ಕೊಬ್ಬರಿ ಕ್ವಿಂಟಾಲಿಗೆ 6,000-8,300 ರೂಪಾಯಿ, ಒಂದನೇ ವರ್ಗದ ತೆಂಗಿನಕಾಯಿ 16,000-20,000 ರೂಪಾಯಿ, ಎರಡನೇ ವರ್ಗದ್ದು 12,000-15,000 ರೂಪಾಯಿ, ಕಾಳುಮೆಣಸು ಕ್ವಿಂಟಾಲಿಗೆ 46,500 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ರೈತ ಬಂಧುಗಳೇ, ನಾಳೆ ಸಂಜೆ 6:50 ಕಿಸಾನ್ ವಾಣಿಯಲ್ಲಿ ಯುವ ಕೃಷಿಕ ಶಿವಶಂಕರ್ ಅವರೊಂದಿಗಿನ ಸಂದರ್ಶನ, ನಂತರ ಯಾಂತ್ರಿಕ ಚಾಪೆ ನೇಜಿ ತಯಾರಿಯ ಕುರಿತು ಎಂ ಶಂಕರ್ ಅವರಿಂದ ಮಾಹಿತಿ ಕೇಳುವಿರಿ. ಈಗ ಬಿ ಕೆ ಸುಮಿತ್ರಾ ಅವರು ಹಾಡಿರುವ ಆರ್ ಎನ್ ಜಯಗೋಪಾಲ್ ಅವರ ಭಕ್ತಿ ರಚನೆಯನ್ನು ಕೇಳೋಣ. ಅಂಬಾ ಮುಖ ಬಿಂಬಾಧರ ಭ್ರಮರ ಪೊರೆ ಪ್ರಭುವೇ.